ಸಹನೋ ಸಹಿಂಕರೇಜಸ್ವಿಧಿ ಓಂ ಶಾಂತಿ ಶಾಂತಿ ಶಾಂತಿ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಯಶೇಮದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಓಂ ಶಾಂತಿ ಶಾಂತಿ ಶಾಂತಿಃ. 992 ಭಾಷ್ಯ 353. ಆದಿಬುದ್ಧ ಪ್ರಕೃತ್ಯೈವ ಸರ್ವೇ ಧರ್ಮಾಸು ನಿಶ್ಚಿತಾಃ ಯಸ್ಯೈವಂ ಭವತಿ ಕ್ಷಾಂತಿಃ ಸೋಮೃತತ್ವಾಯ ಕಲ್ಪತೆ. ಆದಿಬುದ್ಧ ಪ್ರಕೃತ್ಯೈವ ಸರ್ವೇ ಧರ್ಮಾಸು ನಿಶ್ಚಿತಾಃ ಯಸ್ಯೈವಂ ಭವತಿ ಕ್ಷಾಂತಿಃ ಸೋಮೃತತ್ವಾಯ ಕಲ್ಪತೆ. ಸರ್ವೇ ಧರ್ಮಾಃ ಸುನಿಶ್ಚಿತಾಃ, ಇದು ಎಲ್ಲ ಜೀವರಾಶಿಗಳ ವಿಚಾರವಾದ ಸ್ಪಷ್ಟವಾದ ತಿಳುವಳಿಕೆ. ಸುನಿಶ್ಚಿತಾಃ, ಸ್ಪಷ್ಟವಾದ ತಿಳುವಳಿಕೆ. ಜ್ಞಾನಿಗಳು, ತಪಸ್ವಿಗಳು, ಸಾಧುಸಂತರು, ಆಚಾರ್ಯ ವರ್ಗದವರು ನಿರ್ಣಯಿಸಿದಂತಹ ಒಂದು ನಿಶ್ಚಿತಾರ್ಥ ಏನದು ಅಂತಂದ್ರೆ, ಸರ್ವೇ ಧರ್ಮಾಃ ಪ್ರಕೃತಿಯ ಆದಿಬುದ್ಧಾಃ ಇವ. ಎಲ್ಲ ಜೀವರಾಶಿಗಳು ಸಹಜವಾಗಿ ತಮ್ಮ ಸ್ವಭಾವದಿಂದರೆ ಜ್ಞಾನಾತ್ಮರಾಗಿದ್ದಾರೆ. ಸ್ವಭಾವದಿಂದಲೇ ಜ್ಞಾನಾತ್ಮರಾಗುತ್ತಿದ್ದಾರೆ ಎಲ್ಲರೂ, ಎಲ್ಲ ಜೀವರಾಶಿಗಳು. ಆದಿಬುದ್ಧಾಃ ಮತ್ತು ಏಕಃ ಇವ ಬುದ್ಧಃ, ಸರ್ವೇ ಧರ್ಮಾಃ ಆದಿಬುದ್ಧಾಃ. ಗಯಾದಲ್ಲಿರೋ ಬುದ್ಧ ಒಬ್ಬನೇ ಮಾತ್ರ ಜ್ಞಾನಿ ಅಲ್ಲ, ಎಲ್ಲ ಜೀವರಾಶಿಗಳು ಏನಾಗಿದ್ದಾರೆ, ಜ್ಞಾನ ಸ್ವರೂಪರೇ ಆಗಿದ್ದಾರೆ ಅನ್ನುವುದು ಯಾರಲ್ಲಿ ಸ್ಪಷ್ಟವಾಗಿದೆಯೋ, ಯಸ್ಯ ಏವಂ ಭವತಿ ಕ್ಷಾಂತಿ, ಯಾರಲ್ಲಿ ಇದು ಸ್ಪಷ್ಟವಾಗಿದೆಯೋ, ಸಹ ಅಮೃತತ್ವಾಯ ಕಲ್ಪತೆ, ಅವರು ಅಮೃತತ್ವವನ್ನು ಹೊಂದುತ್ತಾರೆ. ಯಾರು ಅಮೃತತ್ವ ಹೊಂದುತ್ತಾರೆ, ಯಾರಿಗೆ ಇದು ಸ್ಪಷ್ಟವಾಗಿದೆ, ಏನು ಸ್ಪಷ್ಟವಾಗಿದೆ, ಎಲ್ಲ ಜೀವರಾಶಿಗಳು ಆತ್ಮ ಸ್ವರೂಪದಿಂದ, ಆತ್ಮನ ಸಹಜತೆಯಿಂದ ಜ್ಞಾನ ಸ್ವರೂಪರೇ ಆಗಿದ್ದಾರೆ. ಆತ್ಮ ಸ್ವರೂಪರು ಜ್ಞಾನ ಸ್ವರೂಪರೇ ಆಗಿದ್ದಾರೆ ಅನ್ನುವುದು ಯಾರಿಗೆ ಸ್ಪಷ್ಟವಾಗಿ ತಿಳಿದೋ ಅವರು ಅಮೃತತ್ವಾಯ ಕಲ್ಪತೆ, ಅವರು ಮೋಕ್ಷಕ್ಕೆ ಏನಾಗ್ತಾರೆ, ಅವರು ಅಧಿಕಾರಿಗಳ ಮೋಕ್ಷವನ್ನು ಹೊಂದಿದವರಾಗಿದ್ದಾರೆ. ಇನ್ನವ ಅಧಿಕಾರ ಆದ್ರೆ ಮತ್ತಿನ ಜನ್ಮ ಹೋಗಬೇಕು ಜ್ಞಾನ ಪಡೆಯಕ್ಕೆ. ಅಯ್ಯೋ, ಅವರು ಮುಕ್ತರೇ ಆಗಿರುತ್ತಾರೆ. ಏನೋ ಅರ್ಥ ತಾತ್ಪರ್ಯ, ಜ್ಞಾನಿಗಳಿಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ. ಜ್ಞಾನ ಆಗುವುದು, ಕೊಡುವುದು, ತಗೊಳ್ಳುವುದು ಅನ್ನುವಂತಹ ಯಾವ ವ್ಯವಸ್ಥೆ ಇಲ್ಲ. ವ್ಯಾವಹಾರಿಕವಾಗಿ ಶಬ್ದ ಬಳಸ್ತೇವೆ, ಯಾವಾಗ ಅಜ್ಞಾನ ಕಳೆದು ಹೋಗ್ತದೆ ಆವಾಗ ನಾವು ಮುಕ್ತರಾಗಿರ್ತೀವಿ ಅಂತೇಳಿ. ಇದಕ್ಕಾಗಿ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅಂತೇಳಿ. ಆದ್ರೆ ತಿಳಿದವ್ರಿಗೆ ಗೊತ್ತದ, ಪ್ರಾಪ್ತಿ ಮಾಡ್ಕೊಂಬುದು ಏನು ಇಲ್ಲ, ಸಿದ್ಧರಾಗೋದು ಏನಿಲ್ಲ, ವ್ಯವಸ್ಥೆ ಆಗೋದು ಏನು ಇಲ್ಲ. ಯಾವ ಕ್ರಿಯಾಪದಗಳನ್ನು ಈ ಜ್ಞಾನದ ಜೊತೆ ಏನು ಬಳಸಲಿಕ್ಕೆ ಆಗೋದಿಲ್ಲ. ಹಾ, ಸಣ್ಣ ಪುಟ್ಟ ಶಬ್ದಗಳನ್ನು ವ್ಯಾವಹಾರಿಕವಾಗಿ ಬಳಸ್ತು, ಅವುಗಳನ್ನು ಔಪಚಾರಿಕವಾಗಿ ಬಳಸಿದ್ದಾರೆ ಅಂತ ಗೌಣ ಮಾಡಿಬಿಡ್ಬೇಕಷ್ಟೇ ವಿನಃ, ಪಾರಮಾರ್ಥಿಕವಾಗಿ ಬಳಸಿದ ಆ ಯಾವ ಶಬ್ದಗಳಿಗೂ ಕೂಡ ಯಾವ ಕ್ರಿಯಾಪದಗಳಿಗೂ ಕೂಡ ಅಸ್ತಿತ್ವ ಇಲ್ಲ. ಭಾಷ್ಯ 353. ಮೃದುತ್ವಾಯ ಕಲ್ಪತೆ, ಅವನು ಮೋಕ್ಷವನ್ನ ಹೊಂದುವ ಸಾಮರ್ಥ್ಯವನ್ನ ಹೊಂದಿರುತ್ತಾನೆ ಅಂತ ಬರ್ತದೆ. ಮೋಕ್ಷವನ್ನ ಹೊಂದುವ ಸಾಮರ್ಥ್ಯವನ್ನ ಹೊಂದಿರುತ್ತಾನೆ, ಕರೆಕ್ಟಾಗಿ ಇದೆ. ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂದ್ರೆ ಮುಕ್ತನು ಆಗಿರುತ್ತಾನೆ ಅಂತ. ಇನ್ನೇ ನೋಡಿರ್ತಾನೆ, ಯಸ್ಮಾತ್ ಆದೌ ಬುದ್ಧಾಃ, ಆದಿ ಬುದ್ಧಾಃ ಪ್ರಕೃತ್ಯಾ ಇವ ಸ್ವಭಾವತಃ ಇವ ಯಥಾ ನಿತ್ಯ ಪ್ರಕಾಶ ಸ್ವರೂಪಃ ಸವಿತಾ ಇವಂ ನಿತ್ಯ ಬೋಧ ಸ್ವರೂಪಃ ಇತ್ಯರ್ಥಃ. ಸರ್ವೇ ಧರ್ಮಾಃ ಸರ್ವೇ ಆತ್ಮನಃ. ಯಸ್ಮಾತ್ ಕಾರಣಾತ್, ಯಾಕೆ ಅಂತ ಕೇಳಿದ್ದಾದ್ರೆ ಉತ್ತರ ಕೊಡ್ತಾ ಇದ್ದಾರೆ. ಆದೌ ಬುದ್ಧಾಹ, ಆದಿ ಬುದ್ಧಾಹ, ಆದೌ ಬುದ್ಧಾಹ. ಏನು ಆದಿ ಬುದ್ಧಾಹ? ಪ್ರಕೃತಿಯ ಏವ ಆದಿ ಬುದ್ಧಾಹ. ಪ್ರಕೃತಿ ಅಂದ್ರೇನು? ಸ್ವಭಾವ ಸಹಜತೆಯಿಂದಲೇ ಅವರು ಜ್ಞಾನ ಸ್ವರೂಪರಾಗಿರುತ್ತಾರೆ, ಜ್ಞಾನಾತ್ಮರಾಗಿರುತ್ತಾರೆ. ಪ್ರಕೃತಿ ಅಂದ್ರೆ ಸಹಜ ಸ್ವಭಾವ, ಸಹಜವಾದ ಸ್ವಭಾವದಲ್ಲಿಯೇ ಅವರು ಜ್ಞಾನ ಸ್ವರೂಪರಾಗಿರುತ್ತಾರೆ. ಕಥಂ? ಉದಾಹರಣೆ ಕೊಡ್ತಾರೆ, ಯಥಃ ನಿತ್ಯ ಪ್ರಕಾಶ ಸ್ವರೂಪ ಸವಿತಾ. ಸೂರ್ಯ ಸ್ವಭಾವದಿಂದಲೇ, ಸ್ವಭಾವ ಸಹಜತೆಯಿಂದಲೇ ನಿತ್ಯ ಪ್ರಕಾಶನಾಗಿದ್ದಾನೆ. ಹೌದಲ್ಲ, ಅವನಿಗೆ ಮತ್ತೆ ಏನು ನಾವು ಎಕ್ಸ್ಟ್ರಾ ವೋಲ್ಟೇಜ್ ಕೊಡೋ ಅವಶ್ಯಕತೆ ಇಲ್ಲ, ಎನ್ಹ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಟ್ರಾನ್ಸ್ಫಾರ್ಮರ್ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇರೋದನ್ನ ತಡ್ಕೊಳಿಕ್ಕಾಗೋ, ನೀನು ಟ್ರಾನ್ಸ್ಫರ್ ಮಾಡ್ಕೊ, ಏನಿಲ್ಲ, ಸಹಜ ಪ್ರಕೃತಿಯ. ನಿಮ್ಮ ತಿಳುವಳಿಕೆಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅವ್ರು ಕೇಳಿದ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ. ಏನು ಅಂದ್ರೆ, ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಯಾಕೆ, ಚಳಿಯಲ್ಲಿ ಬಿಸಿಲು ಕಡಿಮೆ ಯಾಕೆ? ಸೂರ್ಯ ಹತ್ತಿರ ಬರ್ತಾನ ಏನು ದೂರ ಹೋಗ್ತಾನ? ವಾಟ್ ಎವರ್ ಇಟ್ ಈಸ್, ಸೂರ್ಯ ಹತ್ತಿರ ಬರ್ತಾನೋ ಭೂಮಿಯು ಅವನ ಹತ್ರ ಹೋಗ್ತದೆ, ಭೂಮಿ ಅವನ ಹತ್ರ ಹೋಗ್ತದೋ ಭೂಮಿಯ ಅಕ್ಷಾಂಶ ರೇಖಾಂಶಗಳು ಅವನ ಹತ್ರ ಹೋಗ್ತದೆ, ಭೂಮಿ ಕೂಡ ಅವನ ಹತ್ರ ಹೋಗೋದಿಲ್ಲ, ಸೂರ್ಯನು ಅವನ ಹತ್ರ ಬರೋದಿಲ್ಲ. ಒಂದು ಒಂದೇ ಒಂದು ಡಿಗ್ರಿ ಚೇಂಜ್ ಆಗ್ಬಿಟ್ರೆ ಇಷ್ಟು ಬಿಸಿಲು ಆಗ್ತದೆ. ಡಿಗ್ರಿ ಚೇಂಜ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಅಂದ್ರೆ ಈಗ ಭಾರಿ ಬಿಸಿಲು ಯಾಕೆ ಅಂತಂದ್ರೆ ಇದೆ ಇದೆ ಇದು ಸ್ಯಾಚುರೇಟೆಡ್ ಈಗ ಅದೇನು ರೇಖಾಂಶ ಅದ ರೇಖಾಂಶ ರೇಖಾಂಶ ಅಕ್ಷಾಂಶ ಅಕ್ಷಾಂಶ ನಾರ್ತ್ ಟು ಸೌತ್ ಇರೋದೇನು ರೇಖಾಂಶ ಹಾ ಮತ್ತೆ ಅದ ತನಕ ತಿರುಗೋದು ಟೈಮಿಂಗ್ ಅದು ಟೈಮಿಂಗ್ ಬರ್ತದೆ ಬಿಸಿಲು ಹೆಚ್ಚು ಕಡಿಮೆ ಆಗೋದು ಬರೀ ಅಕ್ಷಾಂಶಕ್ಕೆ ಅಗದಿ ಈಗ ಅಕ್ಷಾಂಶ ಅಕ್ಷಾಂಶದ ಮೇಲೇನೇ ಸೂರ್ಯ ಇದ್ದಾನೆ ಅಗದಿ ಈಗ ಹನ್ನೆರಡಕ್ಕೆ ನೋಡ್ರಿ ನಿಮ್ಮೆರಡು ಎಲ್ಲೂ ಕಾಣದೇ ನಿಮಗೆ ನಿಮ್ಮ ತಲೆ ನೆರಳು ನಿಮ್ಮ ಕಾಲಿಗೆ ಬಿದ್ದಿರುತ್ತೆ ನೀವು ಹೊಸ ಅಂಬ್ರೆಲ್ಲ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇದೆ ನಿಮ್ಮ ತಲೆನೇ ನಿಮ್ಗೆ ಅಂಬ್ರೆಲ್ಲ ಇನ್ನು ಬೇಗ ತಲೆಗೆ ಒಂದು ಅಂಬ್ರೆಲ್ಲ ಬರಬೇಕು ಅಮೇಝಿಂಗ್ ಅಲ್ಲ ಸೂರ್ಯ ಸಹಜವಾಗಿಯೇ ಚಲಿಸುವುದಿಲ್ಲ ಹೇಗೋ ಸಹಜವಾಗಿಯೇ ಅವನು ಬೆಳಕಿನಿಂದ ಹೇಗೆ ಕುಡಿದ್ದಾನೋ ಸಹಜ ಸ್ವಭಾವದಿಂದಲೇ ಅವನು ಹೇಗೆ ಬೆಳಕಿನಿಂದ ಕುಡಿದ್ದಾನೋ ಹಾಗೆ ಆತ್ಮನು ಸಹಜ ಸ್ವಭಾವದಿಂದ ಸರ್ವೇ ಧರ್ಮಾಹ ಇಲ್ಲಿ ಇನ್ನೊಂದು ಮತ್ತೊಂದು ಶಬ್ದ ಹಾಕ್ತಾರೆ ಎಲ್ಲ ಜೀವಾತ್ಮರುಗಳು ತಮ್ಮ ಸಹಜತೆಯಿಂದ ಏನಾಗಿದ್ದಾರೆ ಆತ್ಮಸ್ವರೂಪರೇ ಆಗಿದ್ದಾರೆ ಅದನ್ನು ಅವರು ಇನ್ನು ಸ್ವಲ್ಪ ಬದಲು ಮಾಡಿ ಹೇಳ್ತಾರೆ ಓ ಯಾವ ಥರ ಬೆಳಕು ಈ ಆತ್ಮಂದು ಈ ಆತ್ಮನ ಬೆಳಕು ಸಹಜವಾಗಿದೆ ಅಂದ್ರಲ್ಲ ಯಾವ ಥರದ ಬೆಳಕು ನಿತ್ಯ ಬೋಧ ಸ್ವರೂಪ ಬೋಧ ಅಂದ್ರೆ ಜ್ಞಾನ ಬೋಧ ಸ್ವರೂಪ ಅಂದ್ರೆ ಜ್ಞಾನ ಸ್ವರೂಪ ನಿತ್ಯ ಅಂದ್ರೆ ಸಹಜ ಅಂತ ಸಹಜವಾದ ಜ್ಞಾನ ಸ್ವರೂಪದ ಬೆಳಕಿನಿಂದ ಕೂಡಿದವರಾಗಿದ್ದಾರೆ ಸರ್ವೇ ಧರ್ಮ ಇತ್ಯರ್ಥ ಏನು ಸರ್ವೇ ಧರ್ಮ ಅಂದ್ರೆ ಸರ್ವೇ ಆತ್ಮನಃ ಅಂತೂ ಆತ್ಮನನ್ನು ನೀವು ಬಹುವಚನ ಪ್ರಯೋಗ ಮಾಡಿದ್ರಿ ಸರ್ವೇ ಆತ್ಮನಃ ಅಂದ್ರೆ ಏನು ಅರ್ಥ ಎಲ್ಲ ಆತ್ಮರುಗಳು ಅಂದ್ರೆ ಎಷ್ಟವ ಹಾಗರೆ ಎಷ್ಟೋ ಎಷ್ಟೋ ಅಂತೂ ಅನೇಕ ಆತ್ಮರುಗಳಿವೆ ಅಂತ ಆಯ್ತಲ್ಲ ಗಾನ್ ಶಂಕರ ಸಮಾಧಿ ಹೋಗ್ಬಿಟ್ರು ಹೊಂಗಿಲ್ಲ ಕಟ್ ಅಂತ ಔಪಚಾರಿಕವಾಗಿ ಬಳಸಿದ್ದೇವಷ್ಟೇ ವಿನಃ ಅಲ್ಲಿ ಬಹುವಚನವನ್ನ ಗೌಣ ಮಾಡತಕ್ಕದ್ದು ಆ ಆತ್ಮನಃ ಸುನಿಶ್ಚಿತ ಏನು ಸುನಿಶ್ಚಿತ ಎಲ್ಲ ಆತ್ಮರುಗಳು ಜ್ಞಾನ ಪ್ರಕಾಶ ಸ್ವರೂಪದಿಂದ ಸಹಜವಾಗಿಯೇ ಇದ್ದಾರೆ ಮತ್ತೆ ಈ ಅಧ್ಯಯನಕ್ಕೆ ಕೂತ್ಕೋತಾರ ಶ್ರವಣ ಮನ್ನಿಧ್ಯಾಸ ಮಾಡ್ಲಿಕ್ಕೆ ಇವ್ರ ಗತಿ ಏನು ಹಂಗಿರಿ ಈಗಂತೂ ಸಹಜವಾಗಿ ಆತ್ಮಸ್ವರೂಪದವರೇ ಆಗಿದ್ದಾರೆ ಅಧ್ಯಯನ ಮಾಡಿದ ಮೇಲೆ ಏನಾಗ್ತಾರೆ ಡಬಲ್ ಆತ್ಮಸ್ವರೂಪರಾಗ್ತಾರೆ ಮತ್ತೆ ಯಾಕೆ ಮಾಡ್ಬೇಕು ಅಧ್ಯಯನ ಆತ್ಮಸ್ವರೂಪರೇ ಆದ್ಮೇಲೆ ನಾವೇನ್ ಅನ್ಕೋತೀವಿ ಆತ್ಮಜ್ಞಾನ ಆಗುವುದದ ಆತ್ಮನೇ ನಾನು ಅನ್ನೋದು ನಿಶ್ಚಯ ಮಾಡುವುದದ ಇನ್ನೂ ನಿಶ್ಚಿತ ಆಗಿಲ್ಲ ಇವೆಲ್ಲ ಅಜ್ಞಾನದ ಹೇಳಿಕೆಗಳು ಇವೆಲ್ಲವೂ ಕೂಡ ಔಪಚಾರಿಕವಾದ ಹೇಳಿಕೆಗಳು ಇವೆಲ್ಲವೂ ವ್ಯವಹಾರಕ್ಕುಂಟು ಪಾರಮಾರ್ಥಿಕದಲ್ಲಿ ಇವು ಯಾವ ಹೇಳಿಕೆಗಳಿಗೂ ಅರ್ಥ ಇಲ್ಲ ಅನ್ನುವ ಕಿಂಚಿತ್ತೂ ಕಾಂಪ್ರಮೈಸ್ ಮಾಡುವ ಸ್ಥಿತಿಯಲ್ಲಿ ಯಾರಿಲ್ಲವೋ ಅವರೇ ಜ್ಞಾನಿಗಳು ಹೌದಲ್ಲ ಇನ್ನೂ ನಿಶ್ಚಯ ಆಗೋದು ಬಾಕಿ ಅದಲ್ಲ ಸ್ವಾಮೀಜಿ ನಾಳೆ ಮಾಂಡಕ್ಯ ಮುಗಿತದೆ ಮುಂದಿಂದ ಯಾವುದು ಯಾಕಬೇಕು ನಿಮ್ಗೆ ಮುಂದಿಂದು ನಿಶ್ಚಯ ಮಾಡೋದು ಬಾಕಿ ಅದ ಈಗ ಕೇಳಬೇಡ್ರಿ ಮುಂದಿಂದ ಯಾವ್ದು ಅಂತೇಳಿ ನನಗೆ ನಿಶ್ಚಯ ಏನಿಲ್ಲ. ಯಾವ ಮನಸ್ಸು, ಯಾವ ಅಜೆಂಡ, ಏನು ಇಲ್ಲ. ದಿನಗಳನ್ನ ಕಳಿಬೇಕಷ್ಟೇ. ದಿನಗಳು ಹೋಗ್ಬೇಕಲ್ಲ, 15 ದಿವಸ ಅಂದ್ರೆ ಈಗ ಫಿಕ್ಸ್ ಅದ. ಇನ್ನ 15 ದಿವಸ ಏನ್ ಮಾಡ್ಲಿ ನಾನು? ಆ ದಿನ ಕಳಿಲಿಕ್ಕೆ ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು ಅಂದ್ರೆ ಸಮಯ ಕಳಿಬೇಕು, ಸಮಯ ಕಳಿಲಿಕ್ಕೆ ಯಾವ್ದೊಂದು ಗ್ರಂಥ ತಗೋಬೇಕು, ಗ್ರಂಥ ತಗೊಂಡ್ಕೊಂಡು ಸ್ವಲ್ಪ ಅಧ್ಯಯನ ಮಾಡ್ಬೇಕು ಅಷ್ಟೇ. ನಾ ಬಾಕಿ ಅಜೆಂಡಾ ಏನಿಲ್ಲ ನನಗೆ. ಅದ್ ಹೇಳ್ತಾರೆ ನೋಡೋರು, ಹೇಳ್ತಾರೆ ನಚತಿಶಾ ನಿಶ್ಚಯ ಕರ್ತವ್ಯ. ಇಲ್ಲ ಸರಿ ರೀ, ಇನ್ನು ನಾನು ಆತ್ಮನೇ ಅಂತ ನಿಶ್ಚಯ ಆಗ್ತಾ ಇಲ್ಲ. ನಿಶ್ಚಯ ನ ಕರ್ತವ್ಯ, ಏನ್ ನಿಶ್ಚಯ ಯಾಕಾಗ್ಬಾರ್ದು? ಅವನ ಬಗ್ಗೆ ನಿಶ್ಚಯ ಮಾಡ್ಕೋಬೇಕಲ್ವಾ? ವಿಚಾರ ಮಾಡ್ರಿ, ಅವನ ಬಗ್ಗೆ ಅಂದ್ರೆ ಯಾರ ಬಗ್ಗೆ? ನಾನು ಹೇಳ್ತೇನೆ ನಿಮಗೆ, ವಿವೇಕ ಇಲ್ದೊರ್ತು ಏನ್ ಕೆಲಸ ಆಗೋದಿಲ್ಲ ಅಂತ. ಅವನ ಬಗ್ಗೆ ಅಂದ್ರೆ ಯಾರ ಬಗ್ಗೆ? ಆತ್ಮನ ಬಗ್ಗೆ. ಯಾರು ಮಾಡ್ಬೇಕು ನಿಶ್ಚಯ? ಯಾರು ಮಾಡ್ಬೇಕು? ಅನಿಶ್ಚಿತೇನೋ. ಆತ್ಮನು ಅನಿಶ್ಚಿತನ? ಅನಿಶ್ಚಿತನ ತಾನೆ. ಆ ನಿಶ್ಚಿತವಾದ ಆತ್ಮನ ಬಗ್ಗೆ ನೀನ್ ನಿಶ್ಚಿತ ಆತ್ಮ ಅಂತ ಯಾರು ಹೇಳ್ಬೇಕು? ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ ಅವರು ಜ್ಞಾನಿಗಳು. ನಿಶ್ಚಯ ಕರ್ತವ್ಯ ನ, ಅನಿಶ್ಚಿತವಾದ್ದಾಗಲಿ ನಿಶ್ಚಯ ಮಾಡೋದೇ ಆಗಲಿ ಅನ್ನುವಂತಹ ಕರ್ತವ್ಯಗಳು ಆತ್ಮನಲ್ಲಿ ಇಲ್ಲ. ತೇಷಾಂ ನಿಶ್ಚಯ ಕರ್ತವ್ಯ ನ, ಕರ್ತವ್ಯ ಇಲ್ಲ. ಯಾಕೆ ಅದನ್ನು ಹೇಳಿಬಿಡ್ತಾರೆ, ನಿತ್ಯ ನಿಶ್ಚಿತ ಸ್ವರೂಪ ಇತ್ಯರ್ಥ. ನಿತ್ಯ ನಿಶ್ಚಿತ ಸ್ವರೂಪ ಇತ್ಯರ್ಥ. ನ ಸಂದಿಹ್ಯಮಾನ ಸ್ವರೂಪ ಇವಂ ನೈವಂ ವಾ ಇತಿ. ಆತೋ ಇಲ್ಲೋ ಸಂದಿಹ್ಯಮಾನ ಸಂದೇಹ ಸಂಶಯ, ಇದನ್ನ ಆತ್ಮ ಅಂತಾರೋ ಇನ್ನು ಬೇರೆ ಏನಾದ್ರೂ ಆತ್ಮ ಇದೆಯೋ? ಆತ್ಮಜ್ಞಾನ ನನಗೆ ಆಗಿದೆ ಅಂತೀರೋ, ನಿಮ್ಗೆ ಇನ್ನು ಆಗಿಲ್ಲ ಅಂತೀರೋ? ನಾನು ಆತ್ಮ ಸ್ವರೂಪ ಹೌದೋ ಅಲ್ಲೋ? ಸಂದಿಹ್ಯಮಾನ ಸಂದೇಹ ಎಣಿಕೆ ಹಾಕೋದು. ಯಾವ ಮುಮುಕ್ಷುವಿಗೆ ಈ ಸಂದೇಹ ಈ ಸಂಶಯ ಇನ್ನೂ ಉಳಿದಿದೆಯೋ ಅವನು ಓದ್ಲಿ, ಅವನು ಕಂಠಪಾಠ ಮಾಡ್ಲಿ, ಎಲ್ಲ ಪಾಂಡಿತ್ಯ ತಿರುವು ಹಾಕಲಿ, ನಮಗೇನಾಗ್ಲಿ. ಯಾರಿಗೆ ನಿಶ್ಚಯ ಸ್ವರೂಪ ಆಗಿಬಿಟ್ಟು ಸಹಜವಾಗಿ ಅವನು ಆತ್ಮನಾಗಿರ್ತಾನೆ, ಏನು ಸಂದೇಹ? ಏವಂ ಆತ್ಮ ನ ಏವಂ ಭಾವ. ಅಷ್ಟ ಅಂತಾನೆ ಮಾಡಿ, ಏವಂ ಆತ್ಮ ನ ಏವಂ ವಾ. ಇವನೇ ಆತ್ಮನ, ಪಂಚಕೋಶಾತೀತ ಆತ್ಮನ ಇವನೇನ, ಅರ್ಥಾತ್ ನಾನೇನ? ಪಂಚಕೋಶಾತೀತನಾದ ಆತ್ಮನು ನಾನೇ ಅನ್ನುವುದರಲ್ಲಿ, ಅವಸ್ಥಾತ್ರಯ ಸಾಕ್ಷಿ ಆತ್ಮನು ನಾನೇ ಅನ್ನುವುದರಲ್ಲಿ ನಾನೇನ? ಇನ್ನೊಂದ್ಸಲ ಮಾಂಡಿಕೋಪನಿಷತ್ ಅಭ್ಯಾಸ ಅಂದ್ರೆ ಬ್ರಹ್ಮಸೂತ್ರ ಊರ್ವಡಿ ಆದ್ರೆ ಯಾವನು ರೂಟೆಡ್ ಆಗಿದ್ದಾನೆ ಅವನಿಗೆ ಆತ್ಮ ವಿಚಾರದಲ್ಲಿ ಸಂದೇಹ ಬರುವ ಸಾಧ್ಯತೆ ಇಲ್ಲ. ಆತ್ಮ ವಿಚಾರದಲ್ಲಿ ಸಂದೇಹ ಬರೋದು ಅಂದ್ರೆ ಒಂದೇ, ನಾನು ಇದೇನೋ ಇಲ್ಲೋ ಅಂತ ಪ್ರಶ್ನೆ ಮಾಡೋದ್ರಲ್ಲಿ ಒಂದೇ. ಮಧ್ಯದಲ್ಲಿ ಕೇಳೋದು, ನಾನು ಇದೇನೋ ಇಲ್ಲ, ಏ ನಾ ಇದೇನೋ ಇಲ್ಲ ಹೇಳು. ಯಾಕೆ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿರೋ ಜಾಗ ನೀವು? ಮಾಡಿ ನೋಡಿ, ಪರ್ಮಿಷನ್ ಬಿಟ್ಕೊಟ್ಬಿಟ್ಟಿರಿ ಜಾಗ. ಆಯ್ತು, ಇದು ಟಿಲ್ಟ್ ಮಾಡಿದ್ದ ಅವ್ರು ಟಿಲ್ಟ್ ಆಗಿಲ್ಲ. ಮುಂದಿನ ಕ್ಲಾಸಿಗೆ ಮಾಡ್ತೀರಂತ ಆಯ್ತು. ಒಂದೇ ಸ್ಮಾಲ್ ಇಂಜೆಕ್ಷನ್ ಬಂದ್ರೂ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ. ನಮಗೊಂಥರ ಅನಿಸ್ತು, ಹಿಂಸೆ ಪಟ್ಕೊಂಡು ಇನ್ನೊಬ್ರಿಗೆ ತ್ಯಾಗ ಮಾಡಿ ನಾವು ದೂರ ಕೊಡಲು ಏನರ್ಥ? ಯಸ್ಯ ಮಮುಕ್ಷೋ ಏವಂ ಯಥೋಕ್ತ ಪ್ರಕಾರೇಣ ಸರ್ವದಾ ಬೋಧ ನಿಶ್ಚಯ ನಿರಪೇಕ್ಷತಾ ಆತ್ಮಾರ್ಥಂ ಪರಾರ್ಥಂ ವಾ ಯಥಾ ಸವಿತಾ ನಿತ್ಯಂ ಪ್ರಕಾಶಾಂತರ ನಿರಪೇಕ್ಷಃ ಸ್ವಾರ್ಥಂ ಪರಾರ್ಥಂ ವಾ ಇತ್ತೇವಂ ಭವತಿ ಶಾಂತಿಃ ಬೋಧ ಕರ್ತವ್ಯತಾ ನಿರಪೇಕ್ಷತಾ ಸರ್ವದಾ ಸ್ವಾತ್ಮನಿ ಸಹ ಅಮೃತತ್ವಾಯ ಅಮೃತಭಾವಾಯ ಕಲ್ಪತೆ ಮೋಕ್ಷಾಯ ಸಮರ್ಥಃ ಭವತಿ ಇತ್ಯರ್ಥಃ. ಒಬ್ಬನಂತಾನೆ ನಾನು ಆತ್ಮಸ್ವರೂಪದಲ್ಲಿ ಇದ್ದೇನೆ ಅನ್ನೋದು ಜನರಿಗೆ ಗೊತ್ತಾಗಬೇಕಲ್ಲ. ಪರಾರ್ಥ, ಪರಾರ್ಥ ಅಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗಬೇಕಲ್ಲ. ಸ್ವಾರ್ಥ, ಹೋಗ್ಲಿ ಬಿಡಿ, ನನಗರೆ ನಾನು ಆತ್ಮಸ್ವರೂಪನಾಗಿಬಿಟ್ಟೆ ಅನ್ನುವಂಥದ್ದು ಹೆಂಗ್ ಗೊತ್ತಾಗುತ್ತೆ? ಅದಾದ್ರೂ ಆಗ್ಬೇಕೇ ಇಲ್ಲ ಅನ್ನುವ ಈ ಪ್ರಕಾರವಾದ ಅನಿಸಿಕೆಗಳು ಅವನನ್ನ ಅಧಿಕಾರಿ ಮುಮುಕ್ಷುಗಳನ್ನಾಗಿ ಮಾಡೋದಿಲ್ಲ. ಇವು ಇರತಕ್ಕದ್ದಲ್ಲ, ಈ ಭಾವಗಳು ಇರತಕ್ಕದ್ದಲ್ಲ. ಇನ್ನೊಬ್ಬರಿಗಾಗಿಯೂ ನೀ ಮಾಡಬೇಕಾಗಿಲ್ಲ, ನಿನಗಾಗಿಯೂ ನೀ ಮಾಡ್ಕೋಬೇಕಾಗಿಲ್ಲ, ಏನು ಬಾಕಿ ಉಳಿದಿಲ್ಲ. ಹೀಗೆ ನಾನು ಬೆಳಗುತ್ತಾ ಇದ್ದೇನೆ ಅನ್ನು ಜನರಿಗೆ ಕಾಣಬೇಕು ಕಾಣಬಾರ್ದು? ಐ ರಿಪೀಟ್, ನಾನು ಬೆಳಗ್ತಾ ಇದ್ದೇನೆ ಅನ್ನೋದು ಜನರಿಗೆ ಕಾಣಬೇಕ ಕಾಣಬಾರ್ದ ಅಂತ ಸೂರ್ಯ ಎಂದೂ ತಲೆ ಕೈ ಹಚ್ಕೊಂಡು ಕೂಡೋದಿಲ್ಲ. ಯಾಕೆ? ಅವ ಜನರಿಗಾಗಿ ಬೆಳಗುವುದಿಲ್ಲ, ಬೆಳಗುವುದು ಅವನ ಸಹಜ. ಹೋಗ್ಲಿ ಬಿಡಿ, ನನಗರೆ ಗೊತ್ತಾಗ್ಬೇಕಲ್ಲ ನಾ ಬೆಳಗ್ತಾ ಇದ್ದೇನೋ ಇಲ್ಲೋ ಅಂತೇಳಿ. ಜ್ಞಾನ ಸ್ವರೂಪ ಆತ್ಮನಿಗೆ ತಾನು ಜ್ಞಾನ ಸ್ವರೂಪ ಆತ್ಮ ಅನ್ನುವುದರ ಅರಿವಿನ ತಿಳುವಳಿಕೆಯ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತೇನ್ರಿ? ಜ್ಞಾನದ ಹೈಟ್ ಏನಂತೇಳಿ, ನಾವು ಸುಮ್ಮನೆ ಗಳಗಳ ಗಳಗಳ ಆಡು ಭಾಷೆಯಲ್ಲಿ ಹೇಳ್ಬಿಡ್ತೀವಿ, ಧರ್ಮ ಇಲ್ಲ ಅಧರ್ಮ ಇಲ್ಲ, ಪಾಪ ಇಲ್ಲ ಪುಣ್ಯ ಇಲ್ಲ, ಕರ್ಮ ಇಲ್ಲ ಕರ್ಮ ಇಲ್ಲ, ವಿಕರ್ಮ ಇಲ್ಲ ಕರ್ತ ಇಲ್ಲ ಭೋಗ್ತಾ ಇಲ್ಲ ಜೀವ ಇಲ್ಲ. ಓ ಉದ್ದಕ್ಕೂ ಒಂದು 25-30 ಹೇಳ್ಬಿಡ್ತೀವಿ, ಅದು ವ್ಯಾಖ್ಯಾನ. ಆದ್ರೆ ಅದು ನಮಗ್ ಎಷ್ಟು ಒಳಗೆ ಇಳಿದದ ಯಾವ್ದು ನೀವು ಮಾತಾಡ್ತೀರಿ? ಆತ್ಮನ ಚೇತನತ ಹಂಗಲ್ಲ ಅನ್ನೋ ವಿವೇಕಾನಂದ ಪ್ರಶ್ನೆ, ನರೇಂದ್ರ ಪ್ರಶ್ನೆ ಮಾಡಿದ್ದು. ನನಗೆ ದೇವರನ್ನು ತೋರಿಸ್ರಿ. ಇಲ್ಲಪ್ಪ, ದೇವರು ತೋರಿಸೋ ವಸ್ತು ಅಲ್ಲ. ನೀವು ಕಂಡೀರ, ನಾ ಕಂಡೀನಿ, ಮತ್ತೆ ನನಗೂ ತೋರಿಸು. ಯಾಕೆ ಬಾರಿ ಹಠ ಹಿಡ್ದಿ ಬಾಯಿ ತಗೊಂಡು ಹೋಗಿ ಚಂಡ ನಾನು ನೀರೊಳಗೆ ಮುಳುಗಿಸಿ ಕಾಣಿಸ್ತಾನೆ. ಉಸಿರುಗಟ್ಟೆ ವಿಲಿ ವಿಲಿ ಒದ್ದಾನೆ, ಗುರುಗಳೇ ಬಿಡ್ರಿ ಬಿಡ್ರಿ, ನಾ ಸಾಯ್ತೇನೆ ಬಿಡ್ರಿ ಅಂತ ಅವನು ಕೂಗಿದಾಗ ಬಿಡ್ತ ಈ ಮೇಲೆ ಬಂದ. ಕಂಡಿನೋ ದೇವ್ರನ್ನ? ಕಂಡೆ. ಈಗ ಕಂಡಿಲ್ಲ ಅಂದ್ರೆ ಇನ್ನೊಂದ್ಸಲ ಮುಗಿಸ್ತಾರ. ನಾನು ಬೆಳಕಿನ ಸ್ವರೂಪನು ಅನ್ನುವುದು ಪರಾರ್ಥವಾಗಿ ಎಲ್ಲರಿಗೂ ತಿಳಿಲಿ ಅನ್ನುವ ಅವಶ್ಯಕತೆ ಹೇಗೆ ಸೂರ್ಯನಿಗಿಲ್ಲವೋ ಹೋಗಲಿ, ನಾನು ಬೆಳಕಿನ ಸ್ವರೂಪನು ಅಂತ ನನಗೇನೇ ನಾನು ಅನುಭವಕ್ಕೆ ಬರಲಿ ಅನ್ನುವ ಅನಿಸಿಕೆಯೂ ಅವನಿಗೆ ಹೇಗಿಲ್ಲವೋ, ತಾನು ಬೆಳಕೇ ಆಗಿರುವನು ಆಗಿದ್ದರಿಂದಾಗಿ ಹಾಗೆಯೇ ಎಲ್ಲ ಜೀವಾತ್ಮರುಗಳು ಕೂಡ ತಾವು ಆತ್ಮಸ್ವರೂಪರೇ, ತಾವು ಜ್ಞಾನ ಸ್ವರೂಪರೇ, ತಮ್ಮ ತಮ್ಮ ಇರುವಿಕೆಯೇ ಜ್ಞಾನದ ಬೆಳಕು. ಯಥೋಕ್ತ ಪ್ರಕಾರೇಣ ಸರ್ವದಾ ಬೋಧ ನಿಶ್ಚಯ ನಿರಪೇಕ್ಷತ. ನಾನು ಜ್ಞಾನ ಸ್ವರೂಪನೇ ಅನ್ನುವ ನಿಶ್ಚಯ ನಿರಪೇಕ್ಷಯ, ಯಾವ ಆಪೇಕ್ಷೆಯನ್ನು ಅವಲಂಬಿಸದೆ, ಶಬ್ದ ಇಟ್ಕೊಳ್ಳೋದಿಲ್ಲ, ಯಾವ ಆಪೇಕ್ಷೆಯನ್ನು ಅವಲಂಬಿಸದೆ. ಸೂರ್ಯನ ಪ್ರಥಮ ಕಿರಣ ಎಷ್ಟು ಜನರ ಚಪ್ಪಾಳೆಯನ್ನು ಬಯಸ್ತದೆ, ಎಷ್ಟು ಜನರ ಸೂರ್ಯ ನಮಸ್ಕಾರವನ್ನು ಬಯಸ್ತದೆ. ನಮ್ಮ ನಿಮ್ಮ ಸೂರ್ಯ ನಮಸ್ಕಾರಗಳನ್ನು ಮೆಚ್ಚಿಕೊಂಡು ಅವನು ಉದಯನಾಗೋದಿಲ್ಲ. ಅವನ ಉದಯನಾಗಿದ್ದರಿಂದಾಗಿ ನಾವು ಅವನಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಪರರಿಗಾಗಿ ಅಲ್ಲ ಅಂತ ಹೇಳ್ತಲ್ಲೋ, ನಿರಪೇಕ್ಷಯ. ಓಹೋ, ಆತ್ಮಾರ್ಥಂ, ತನಗಾಗಿ, ತನಗಾಗಿ ತಾ ಮಾಡೋಂಗಿಲ್ಲ, ಇನ್ನೊಬ್ಬರಿಗಾಗಿ ಬೆಳಗೋಂಗಿಲ್ಲ, ತನಗಾಗಿ ತಾನು ಬೆಳಗೋದಿಲ್ಲ. ಮತ್ತೆ ಬೆಳಗ್ತಾ ಇದ್ದಾನಲ್ವೋ, ತನಗಾಗಿಯೂ ಅಲ್ಲ ಇನ್ನೊಬ್ಬರಿಗಾಗಿಯೂ ಅಲ್ಲ. ಸವಿತಾ ನಿತ್ಯಂ ಪ್ರಕಾಶಾಂತರ ನಿರಪೇಕ್ಷ, ಪ್ರತಿ ಕ್ಷಣವೂ ಅವನ ಪ್ರಕಾಶ ಸ್ವರೂಪನಾಗಿ ಇದ್ದಾನೆ. ಸ್ವಾರ್ಥಂ ಪದಾರ್ಥಂ ವಾ ಇತ್ತೇವಂ ಭವತಿ ಕ್ಷಾಂತಿ. ಸವಿತಾ, ಸೂರ್ಯನು ಹೇಗೋ ಹಾಗೆ ಬೋಧ ಕರ್ತವ್ಯತಾ ನಿರಪೇಕ್ಷತಾ ಸರ್ವದಾ ಸ್ವಾತ್ಮನಿ ಸಹ ಅಮೃತತ್ವಾಯ ಅಮೃತ ಭಾವಾಯ ಕಲ್ಪತೆ. ಬೋಧ ಕರ್ತವ್ಯತಾ ನಿರಪೇಕ್ಷತಾ, ಪ್ರತಿ ಕ್ಷಣವೂ ಕೂಡ ಜ್ಞಾನ ಸ್ವರೂಪನೇ ಆಗಿದ್ದರಿಂದಾಗಿ ಜ್ಞಾನ ಸ್ವರೂಪನಾಗಿ ಉಳಿಯುವುದು ಅವನ ಕರ್ತವ್ಯವೇ. ಹಾಗಾದರೆ ಜ್ಞಾನ ಸ್ವರೂಪನೇ ಆಗಿದ್ದರಿಂದಾಗಿ ನನ್ನ ಕರ್ತವ್ಯ ಏನು? ಜ್ಞಾನ ಸ್ವರೂಪವನ್ನು ಕಾಪಾಡ್ಕೋಬೇಕಪ್ಪ, ಕರ್ತವ್ಯ. ಕರ್ತವ್ಯದ ನಿರಪೇಕ್ಷತಾ. ಮತ್ತೇನಾಗಾದ್ರೆ ಸರ್ವದಾ ಸ್ವಾತ್ಮನಿ ಸ್ವರೂಪದಲ್ಲಿ ಸಹ, ಯಾವತ್ತಿಗೂ ಕೂಡ ಪ್ರತಿ ಕ್ಷಣವೂ ಸ್ವಭಾವದಿಂದ ಸಹಜವಾಗಿಯೇ ಆತ್ಮಸ್ವರೂಪನಾಗಿಯೇ ಇದ್ದರಿಂದಾಗಿ, ಎಂಥ ಆತ್ಮ? ಜ್ಞಾನ ಸ್ವರೂಪ ಆತ್ಮನೇ ಆಗಿದ್ದರಿಂದಾಗಿ ಅವನು ಅಮೃತತ್ವಾಯ ಅಮೃತ ಭಾವಾಯ ಕಲ್ಪತೆ, ಅಮೃತತ್ವಕ್ಕೆ ಅಧಿಕಾರಿ ಆಗುತ್ತಾನೆ. ಅವನು ಮೋಕ್ಷವನ್ನು ಹೊಂದಲು ಯಾವ ಸಂಶಯವೂ ಇಲ್ಲ, ಅವನು ಮುಕ್ತನೇ ಆಗಿರುತ್ತಾನೆ, ಸಾಮರ್ಥ್ಯವನ್ನು ಹೊಂದಿರುತ್ತಾನೆ, ಮುಕ್ತಿಯನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ತಥಾ ನಾಪಿ ಶಾಂತಿ ಕರ್ತವ್ಯತಾ ಆತ್ಮನಿ ಇತ್ಯಾಹ. ಈಗ ಜ್ಞಾನ ಆಯ್ತು, ಕೇಳ್ಕೊಳ್ಳಿ, ಈಗ ಜ್ಞಾನ ಆಯ್ತು, ಇನ್ ಮುಂದೆ ಶಾಂತರಾಗಿರೋಣ. ಹೌದಲ್ಲ, ಇನ್ನ ನಾವೇನಾಗೋಣ, ಶಾಂತರಾಗೋಣ. ಅದಕ್ಕೆ ಒಂದು ಶ್ಲೋಕ ಕೊಡ್ತಾರೆ, ಆದಿ ಶಾಂತಾಜ್ಞನುತ್ಪನ್ನ ಪ್ರಕೃತಿಯ ವಸು ನಿವೃತ ಸರ್ವೇ ಧರ್ಮ ಸಮಾಭಿನ್ನ ಅಜಂ ಸಾಮ್ಯಂ ವಿಶಾರದಂ. ಆದಿಶಾಂತಾಯ್ಯನುತ್ಪನ್ನ ಪ್ರಕೃತಿಯ ಇವಸು ನಿರ್ವೃತ ಸರ್ವೇ ಧರ್ಮ ಸಮಾಭಿನ್ನ ಅಜಂ ಸಾಮ್ಯಂ ವಿಶಾರದಂ. ಆದಿ ಶಾಂತಃ ಹಿ ಅನುತ್ಪನ್ನಃ ಪ್ರಕೃತಿಯ ಇವ ಸುನಿರ್ವೃತಃ ಸುನಿರ್ವೃತಃ ಸರ್ವೇ ಧರ್ಮಃ ಸಮಾಭಿನ್ನ ಅಜಂ ಸಾಮ್ಯಂ ವಿಶಾರದಂ. ಒಂದೊಂದಾಗಿ ನೋಡೋಣಂತೆ. ಸರ್ವೇ ಧರ್ಮಃ ಆದಿಶಾಂತಃ, ಅವರು ಸಹಜವಾಗಿಯೇ ಶಾಂತರು. ಎಲ್ಲ ಆತ್ಮರುಗಳು ಸಹಜವಾಗಿಯೇ ಶಾಂತರು. ಅವರು ಹೊಸದಾಗಿ ಶಾಂತಿ ಪಡ್ಕೋಬೇಕಾಗಿಲ್ಲ, ಸಹಜವಾಗಿಯೇ ಶಾಂತ ಆದಿಶಾಂತಃ. ಆದರೂ ಕಾರಣ ಹೇಳಲ್ಲ, ಹೇಗೆ ಅವರು ಆದಿಶಾಂತರು, ಯಾಕೆ ಸಹಜವಾಗಿ ಆದಿಶಾಂತರು ಅಂದ್ರೆ ಸಹಜವಾಗಿಯೇ ಶಾಂತರು ಯಾಕೆ? ಯಾಕೆಂದ್ರೆ ಅನುತ್ಪನ್ನ ಹಿ ಅನುತ್ಪನ್ನ, ಯಾರು ಹುಟ್ಟೇ ಇಲ್ಲ, ಹುಟ್ಟಿದ ಮೇಲೆ ಇನ್ನೇನೇನೇನೇನೇನೇನೋ ಗಲಾಟೆ ಆಗ್ತದೆ. ಆಮೇಲೆ 70 ವರ್ಷ ಆದ್ಮೇಲೆ ಸ್ವಲ್ಪ ಶಾಂತರಾಗಿರ್ತೀವಿ, ಸ್ವಲ್ಪ ಶಾಂತರಾಗಿರ್ತೀವಿ. 70 ವರ್ಷಕ್ಕೆ ಗಲಾಟೆ, 70ನೇ ವಯಸ್ಸಿಗೆ ಶಾಂತರಾಗಿದ್ದೀವಿ, ಶಾಂತ. ಇವು ಹುಟ್ಟೇ ಇಲ್ಲದ, ಈ ಮಕ್ಕಳು ಹುಟ್ಟಿದಾಗ ಭಾರಿ ಶಾಂತ ಇರ್ತಾರೆ. ಆಮೇಲೆ ನಿಧಾನ ಯಾವಾಗ ಅಮ್ಮ ಅಪ್ಪ ಅಣ್ಣ ಅಂತ ಒಂದೊಂದೇ ಒಂದಕ್ಷರದ್ದು, ಎರಡಕ್ಷರದ್ದು, ಮೂರಕ್ಷರದ್ದು ಶಬ್ದಗಳು ಬರಲಿಕ್ಕೆ ಶುರು ಆಗ್ತವೆ. ಬಾ ಮಾ ಅಬ್ಬು ಒಂದಕ್ಷರ, ಆಮೇಲೆ ಮಾ ಅಪ್ಪ ಅಕ್ಕ ಎರಡಕ್ಷರ. ಅವ ಹೆಂಗೆಂಗ ಅಕ್ಷರ ಶಬ್ದ ಬೆಳ್ಕೊತ ಹಂಗೆಂಗ ಅಶಾಂತಿ. ಸರಿ, ಆದ್ರೆ ಇವರು ಆದಿ ಶಾಂತ, ಇವರು ಹುಟ್ಟುತ್ತಾನೆ ಶಾಂತರು. ಯಾಕಂದ್ರೆ ಹುಟ್ಟುತ್ತಾನೆ ಶಾಂತರು, ಯಾಕಂದ್ರೆ ಇವರು ಹುಟ್ಟೇ ಇಲ್ಲ. ಅನುತ್ಪನ್ನ ಮತ್ತೆ ಇನ್ನೊಂದು ಕೊಡ್ತಾರೆ ಕ್ವಾಲಿಫಿಕೇಶನ್ ಏನಂದ್ರೆ, ಪ್ರಕೃತಿಯೇವ ಸುನಿರ್ವೃತಃ. ಸ್ವಭಾವದಿಂದಲೇ ಎಲ್ಲವುಗಳಿಂದಲೂ ಅಸ್ಪರ್ಶಿತರಾಗಿರುತ್ತಾರೆ, ನಿರ್ವೃತಃ. ಎಲ್ಲವುಗಳಿಂದಲೂ ಇವರು ಅಸ್ಪರ್ಶಿತರಾಗಿರುತ್ತಾರೆ. ಸತ್ಸಂಗ, ದುಸ್ಸಂಗ, ಮಿತ್ರರು, ಶತ್ರುಗಳು, ಬಂಧುಗಳು, ಭಕ್ತರು, ಬಾಂಧವರು, ಎಲ್ಲವುಗಳಿಂದಲೂ ನಿರ್ಮುಕ್ತರಾಗಿರುತ್ತಾರೆ, ನಿರ್ವೃತಃ. ಆಗಿರ್ಬಹುದು ಆಗಿರಕ್ಕಿಲ್ಲ, ನೋ ಸುನಿರ್ವೃತ, ನಿಶ್ಚಿತವಾಗಿಯೂ ಇವರು ಎಲ್ಲ ಸ್ಪರ್ಶಗಳಿಂದಲೂ ದೂರ ಇರುತ್ತಾರೆ. ಮತ್ತೇನು, ಮತ್ತೊಂದು ಕೊಡ್ತಾರೆ, ಸಮ ಅಭಿನ್ನ, ಎಲ್ಲರ ಜೊತೆ ಸಮವಾಗಿರ್ತಾರೆ ಆದ್ರೆ ಎಲ್ಲರಿಂದಲೂ ದೂರ ಇರ್ತಾರೆ. ಭಿನ್ನ ಅಂದ್ರೆ ದೂರ, ಅಭಿನ್ನ ಅಂದ್ರೆ ಜೊತೆಗೂಡಿ, ಎಲ್ಲರ ಜೊತೆಗೂಡಿ ಸಮವಾಗಿ ಇರುತ್ತಾರೆ. ಎಲ್ಲರ ಜೊತೆಗೂಡಿ ಈ ಸೃಷ್ಟಿ ಪಂಚಭೂತಿಗಳು ಇರಲಿ, ದ್ವೇಷ ಇಲ್ಲ, ಯಾವ ಪ್ರತಿಕ್ರಿಯೆ ಇಲ್ಲ, ಎಲ್ಲವುಗಳ ಮಧ್ಯದಲ್ಲಿ ಜೊತೆ ಇರ್ತಾರೆ. ಅದನ್ನು ನೀವು ಮುಂದೆ ಎಕ್ಸ್ಟೆಂಡ್ ಮಾಡಿಕೊಡ್ರಿ, ಬಂಧುಗಳು ಬಾಂಧವರು ಮಿತ್ರರು ಶತ್ರು ಉದಾಸೀನರು ಎಕ್ಸ್ಟೆಂಡ್ ಮಾಡಿಕೊಡ್ರಿ. ಸೃಷ್ಟಿಯ ಜೊತೆಗೇನೆ ಇದ್ದರೂ ಅವುಗ ಆ ಸೃಷ್ಟಿಯ ಭಾಗಗಳಲ್ಲಿ ಸಮಭಾವನೆ ಇಟ್ಟಿರ್ತಾರೆ ಅಂದ್ರೆ ಇನ್ನು ಜೀವರಾಶಿಗಳ ಬಗ್ಗೆ ಭೇದ ಭಾವ ಹೇಗಿರ್ಲಿಕ್ಕೆ ಸಾಧ್ಯ? ಸಮ ಅಭಿನ್ನ, ಅಜಂ ಸಾಮ್ಯಂ ವಿಶಾರದಂ. ಯಾರಿವರು ಜನ್ಮರಹಿತಾಗಿದ್ದಾರೆ ಮತ್ತು ಸಾಮ್ಯ ಸ್ಥಿತಿಯಲ್ಲಿ ಇದ್ದವರಾಗಿದ್ದಾರೆ, ವಿಶಾರದಂ, ಎಲ್ಲೆಲ್ಲಿಯೂ ಜ್ಞಾನದ ಬೆಳಕನ್ನ ಕೊಡುವಂಥವರಾಗಿದ್ದಾರೆ. ವಿಶಾರದಂ ಕೊಡಿ, ವಿಶಾರದಂ ಇಸ್ ಕೊಡು ವಿಶುದ್ಧ. ಸೋ ಭಾಷ್ಯ 355, ಯಸ್ಮಾತ್ ಆದಿ ಶಾಂತಃ ನಿತ್ಯಮೇವ ಶಾಂತಃ ಅನುತ್ಪನ್ನಃ ಅಜಾಶ್ಚ ಪ್ರಕೃತ್ಯಾ ಏವ ಸುನಿರ್ವೃತಃ ಸುಷ್ಟು ಉಪರತ ಸ್ವಭಾವಃ ನಿತ್ಯಂ ಮುಕ್ತ ಸ್ವಭಾವಃ ಇತ್ಯರ್ಥಃ. ಯಸ್ಮಾತ್ ಕಾರಣಾತ್ ಆದಿಶಾಂತಃ, ಆದ್ರಿಂದ ನಾವು ಇವ್ರಿಗೆ ಏನಂತ ಕರಿತೀವಿ, ಆದಿಶಾಂತರು ಅಂದ್ರೇನು, ನಿತ್ಯಮೇವ ಶಾಂತಃ. ಆಶಾಂತಃ ಇಸ್ ಈಕ್ವಲ್ ಟು ನಿತ್ಯಮೇವ ಶಾಂತಃ. ಆದ್ರೂ ನೀ ಕಾರಣ ಕೇಳ್ತಿಲ್ಲ ಯಾಕೆ ಅಂತೇಳಿ, ಅದಕ್ಕೆ ಹೇಳ್ತೀವಿ ಅನುತ್ಪನ್ನಃ, ಅವರಿಗೆ ಹುಟ್ಟು ಅನ್ನೋದು ಇಲ್ಲ. ಉತ್ಪನ್ನ ಅಂದ್ರೆ ಹುಟ್ಟು, ನ ಉತ್ಪನ್ನ ಅನುತ್ಪನ್ನ, ಇದಕ್ಕೆ ಹುಟ್ಟಿಲ್ಲದೆ ಇದ್ದವರು. ಅಜಾಶ್ಚ ಇತ್ಯರ್ಥ, ಈ ಯಾವುದೋ ತಪಸ್ಸಿನಿಂದ ಇಂತಹ ಸ್ಥಿತಿಯನ್ನು ಪಡೆದಿದ್ದಾರ? ಇಲ್ಲಪ್ಪ, ಪ್ರಕೃತಿಯಾಗಿವ ಸುನಿರ್ವೃತ. ಅದು ಶಬ್ದ ನೋಡ್ಕೊಳ್ರಿ, ಸುನಿರ್ವೃತ, ಸುಶಬ್ದ ಸುಷ್ಠು, ನಿರ್ವೃತ ಉಪರತ ಸ್ವಭಾವ, ವಿಡ್ರಾಯಿಂಗ್ ಎಫರ್ಟ್ ಇಸ್ ನಾಟ್ ದೇರ್, ಎಫರ್ಟ್ಲೆಸ್ಲಿ ಹಿ ಹ್ಯಾಸ್ ವಿಡ್ರಾನ್ ಫ್ರಮ್ ಎವ್ರಿಥಿಂಗ್. ಪ್ರಯತ್ನ, ಸಂಕಲ್ಪ, ತಪಸ್ಸು, ಇದಾವುಗಳನ್ನು ಇಟ್ಟುಕೊಳ್ಳದನೆ ಸಹಜವಾಗಿ ಅವನು ನಿವೃತ್ತನಾಗಿಬಿಡ್ತಾನೆ. ಹಿ ಹ್ಯಾಸ್ ವಿಡ್ರಾನ್ ಹಿಮ್ಸೆಲ್ಫ್ ಎಫರ್ಟ್ಲೆಸ್. ಅವರು ಇಷ್ಟು ಚಂದ ಬರ್ತಾರೆ ನೋಡ್ರಿ ಭಾಷೆ, ಸುಷ್ಟು ಉಪರತ ಸ್ವಭಾವ, ಸುಷ್ಟು ಸ್ಪಷ್ಟವಾಗಿ ನಿಖರವಾಗಿ, ಉಪರತ ಸ್ವಭಾವ, ಎಲ್ಲವುಗಳಿಂದಲೂ ನಿವೃತ್ತರಾಗಿರುತ್ತಾರೆ. ತಸ್ಮಾತ್ ನಿತ್ಯ ಮುಕ್ತ ಸ್ವಭಾವ ಇತ್ತು. ಆದ್ದರಿಂದ ಎಲ್ಲವುಗಳಿಂದಲೂ ಬಿಡಿಸ್ಕೊಂಬ ಪ್ರಯತ್ನ ಮಾಡಿಕತ್ತೀವಿ, ತಪಸ್ ಮಾಡಿಕತ್ತೀವಿ, ನಮ್ಮ ಸಾಧನ ಮಾಡಿಕತ್ತೀವಿ, ಈ ಪ್ರಶ್ನೆ ಬರೋದೇ ಇಲ್ಲ. ಸಹಜವಾಗಿಯೇ ಅವರು ನಿವೃತ್ತರಾಗಿರುತ್ತಾರೆ. ಸರ್ವೇ ಧರ್ಮಾಃ ಸಮಾಶ್ಚ ಅಭಿನ್ನಾಶ್ಚ ಸಮಾಭಿನ್ನಾಃ, ಎಲ್ಲ ಜೀವರಾಶಿಗಳ ಜೊತೆಗೆ, ಎಲ್ಲ ಪ್ರಾಣಿ ಪಕ್ಷಿಗಳು ವನಸ್ಪತಿಗಳ ಜೊತೆಗೆ, ಶುನಿಚೈವ ಶಪಾಕೀಚ ಪಂಡಿತ ಸಮದರ್ಶಿನಃ ಎಂದು ಭಗವದ್ಗೀತೆಯಲ್ಲಿ ಹೇಳಿದಂತೆ, ಉಪನಿಷತ್ನಲ್ಲಿ ಹೇಳಿದಂತೆ ಅಂತೇಳಿ ಭಗವದ್ಗೀತೆಯಲ್ಲಿ ನೀವು ಕೋಟ್ ಮಾಡಬಹುದು. ಆದ್ರೆ ಉಪನಿಷತ್ ಹೇಳ್ಬೇಕಾದ್ರೆ ಭಗವದ್ಗೀತಾ ಕೋಟ್ ಮಾಡೋ ಅವಶ್ಯಕತೆ ಇಲ್ಲ. ಸುಪೀರಿಯರ್ ಇಲ್ಲ. ಸೊ ಸುಮ್ಮನೆ ಹೇಳಿದ್ರು ಸಾರಿ. ಸೊ ಅವಶ್ಯಕತೆ ಇಲ್ಲ. ಸುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಅನ್ನುವ ಕೊಟೇಶನ್ ಇಲ್ಲಿ ತರಬಾರ್ದು. ಇನ್ನೂ ನಾವು ಉಪನಿಷತ್ ಓದ್ತಾ ಇದೆ ಕಣೆ, ಆಮೇಲೆ ಸರ್ವೋಪನಿಷದೋಗ ಓದೋಗ ಆಮೇಲೆ ಬರ್ತದೆ. ಅವರಲ್ಲಿ ಪ್ರಯಾರಿಟಿ ಸಂಘವ ನೋಡ್ರಿ, ಶಾಸ್ತ್ರಗಳಲ್ಲಿ ಪ್ರಯಾರಿಟಿ. ಅಯ್ಯೋ ರಾಮ, ಬ್ರಹ್ಮಸೂತ್ರ ಲಾಸ್ಟ್, ಏನೇನಾಯ್ತು ಪ್ರಯಾರಿಟಿ ಲಾಸ್ಟ್. ರಾಂಗ್. ನಾವು ಭಗವದ್ಗೀತೆ ಕಲ್ತ ಮೇಲೆ ಉಪನಿಷತ್ ಕಲಿತಲ್ಲ, ಮೊದಲು ಉಪನಿಷತ್ತ ಶುರು ಮಾಡಿರ್ತೀವಿ. ಮುಂದೆ ಕಾಲಾಂತರದಲ್ಲಿ ಭಗವದ್ಗೀತೆ ಶುರು ಮಾಡ್ತೀವಿ. ಆ ಭಗವದ್ಗೀತೆಯನ್ನ ಜೊತೆ ಜೊತೆಗೆ ಸಮಸಮವಾಗಿ ವ್ಯಾಖ್ಯಾನ ಮಾಡ್ತಾ ಹೋಗ್ತೀವಿ. ಅವೆಲ್ಲ ಅಧ್ಯಯನ ಜಮ ಇಟ್ಕೋಬಾರ್ದು. ಅವರು ಒಂದು ಮೋಟಿವೇಟಿಂಗ್, ಅವೆಲ್ಲ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ. ಅವ್ರ ಉಪನ್ಯಾಸ, ಇವ್ರ ಉಪನ್ಯಾಸ, ಅಲ್ಲಿ ಒಂದು ಸ್ವಲ್ಪ, ಅಲ್ಲೊಂದು ಎರಡು ದಿವಸ, ಇಲ್ಲಿ ಸಾಧನ ಪಂಚಕ್ಕೆ ಹಿಂಗೆಲ್ಲ ಹಿಂಗೆ ಕೇಳ್ತೀವಿ. ಅವ್ರು ನಮ್ಮನ್ನು ಮೋಟಿವೇಟ್ ಮಾಡ್ತಾವೆ, ಅಧ್ಯಯನಕ್ಕೆ ಹೋಗು, ಅಧ್ಯಯನಕ್ಕೆ ಹೋಗು, ಅಧ್ಯಯನ ಮಾಡು. ಆ ಮೋಟಿವೇಟಿಂದಾಗಿ ನಾವು ಅಭ್ಯಾಸ ಕೇಳ್ತಾ ಹೋಗ್ತೀವಿ. ಅದಷ್ಟು ಸೀರಿಯಸ್ ಆಗಿ ಅರ್ಥ ಮಾಡೋಷ್ಟು ಇಲ್ಲ. ಸೊ ಸರ್ವೇ ಧರ್ಮಾ ಸಮಾಶ್ಚ ಅಭಿನ್ನಾಶ್ಚ ಸಮಾಭಿನ್ನ. ಅಂದ್ರೇನು, ಎಲ್ಲೆಲ್ಲಿಯೂ ಕೂಡ ಎಲ್ಲ ಜೀವರಾಶಿಗಳಲ್ಲಿ ಕೂಡ ಭೇದವನ್ನು ಇಟ್ಟುಕೊಳ್ಳದೆ ಆತ್ಮನು ಇರುತ್ತಾನೆ. ಆತ್ಮನು ಯಾರಲ್ಲಿಯೂ ಭೇದ ಮಾಡುವ ಸಾಧ್ಯತೆನೇ ಇಲ್ಲ. ನೋಡಿ, ಆತ್ಮನು ಯಾರಲ್ಲಾದರೂ ಭೇದ ಮಾಡಬೇಕಾಗಿತ್ತು ಅಂತಂದ್ರೆ ಅವನು ಆತ್ಮನು ಆತ್ಮಲ್ಲ, ಅವನು ಕೂಡ ಇದೇ ವಸ್ತುವಿನಂತೆ, ಅವನೊಂದು ವಸ್ತು, ಇದೇ ಜೀವನದ ಒಂದು ಜೀವ, ಇದೇ ಪದಾರ್ಥ ಅಂತ ಒಂದು ಪದಾರ್ಥ ಇರ್ತಾನೆ. ಅವನು ಆತ್ಮನು ಅನ್ನೋ ಸ್ಪಷ್ಟತೆಯನ್ನು ಹೊಂದಿದ್ದೆ ಆದರೆ ಯಾರ ಜೊತೆ ಭೇದ ಮಾಡ್ಬೇಕು ಅವನು? ಆ ಆತ್ಮನ ಜೊತೆ. ಯಾವುದು? ನಾಯಿ ಆತ್ಮ, ಆನೆ ಆತ್ಮ ಇಲ್ಲಲ್ಲ. ಅವನು ಎಲ್ಲ ಆತ್ಮರಲ್ಲಿ ತನ್ನಲ್ಲಿ ಕಂಡಿದ್ದಾನಲ್ವಾ, ಆತ್ಮನ ಭೇದ ಮಾಡುವ ಸಾಧ್ಯತೆ ಅವನಲ್ಲಿ ಇಲ್ಲ. ಆಯ್ತಾ? ಅಜಂ ಸಾಮ್ಯಂ ವಿಶಾರದಂ ವಿಶುದ್ಧಂ ಆತ್ಮತತ್ವಂ ಯಸ್ಮಾತ್ ತಸ್ಮಾತ್ ಶಾಂತಿ ಮೋಕ್ಷೋ ವಾ ನಾಸ್ತಿ ಕರ್ತವ್ಯಃ ಇತ್ಯರ್ಥಃ. ಅಜಂ ಅಂತ ಆತ್ಮ, ಅಜಂ ಹುಟ್ಟಿಲ್ಲದೆ ಇರುವಂತಹದ್ದು, ಸಾಮ್ಯಂ ಎಲ್ಲೆಲ್ಲಿಯೂ ಸಮವಾಗಿ ಇದ್ದಂಥದ್ದು, ಆಕಾಶವತ ಬೇಕಾದ್ರೆ ಹಾಕೊಡು, ಆಕಾಶದಂತೆ ಎಲ್ಲೆಲ್ಲಿಯೂ ಸಮವಾಗಿ ಇರುವಂತಹದ್ದು. ಆ ವಿಶಾರದಂ, ವಿಶಾರದಂ ಅಂದ್ರೇನು? ಅತ್ಯಂತ ವಿಶುದ್ಧಂ. ಇಷ್ಟಿದ್ದ ಮೇಲೆ ಇವೆಲ್ಲ ಕಾರಣ, ಯಸ್ಮಾತ್ ತಸ್ಮಾತ್ ಇಷ್ಟೆಲ್ಲ ಕಾರಣಗಳಿಂದಾಗಿ ಆತ್ಮನು ಶಾಂತನಾಗಿರಬೇಕು. ಇನ್ ಮುಂದೆ ಶಾಂತಿ ಜೀವನ ನಡೆಸ್ತೀವಿ, ನಾ ಶಾಂತನಾಗಿಬಿಟ್ಟೇನೆ ಅಂತ ಏನೂ ಅವಶ್ಯಕತೆನೇ ಬರೋದಿಲ್ಲ. ಶಾಂತ ಶಾಂತಿ ಮೋಕ್ಷೋ ವಾ, ಇಲ್ಲ ಇಲ್ಲ, ಈಗ ನಾನು ಶಾಂತನಾಗಿದ್ದೇನೆ, ಇನ್ ಮುಂದೆ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತೀನಿ. ಮೋಕ್ಷ ನ ಕರ್ತವ್ಯ, ಮುಕ್ತಿಗೆ ಅವನೇನು ಕರ್ತವ್ಯಗಳು ಇಲ್ಲ ಇತ್ಯರ್ಥ. ಹೌದಾ? ಯಾಕ್ರಿ ಅಂತಂದ್ರೆ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನಾಗಿದ್ದಾನೆ. ಅವನು ನಿತ್ಯ ಶಾಂತನು, ನಿತ್ಯ ಆನಂದನು. ಆದ್ರಿಂದ ಇನ್ನು ಮುಂದೆ ಹೊಸ ಆನಂದಕ್ಕಾಗಿ ಪ್ರಯತ್ನ ಮಾಡುವ ಅವಶ್ಯಕತೆ ಅಲ್ಲಿ ಬರೋದಿಲ್ಲ. ಅಲ್ಲಿ ಬರ್ಕೊಳ್ರಿ. ಮತ್ತೆ ಮತ್ತೆ ಧರ್ಮಾಹ ಧರ್ಮಾಹ ಅನ್ನುವ ಶಬ್ದದ ಬಳಕೆ ಬಹುಜನ ಆತ್ಮರು ಭಿನ್ನ ಭಿನ್ನ ಭಿನ್ನವಾಗಿದ್ದಾರೆ ಅನ್ನುವ ನಿರ್ಣಯಕ್ಕೆ ಬರಬಾರದು. ಎರಡನೇ ಪಾಯಿಂಟ್, ಆತ್ಮನು ಉತ್ಪಾದ್ಯ ವಿಕಾರ್ಯ ಸಂಸ್ಕಾರ್ಯ ಆಪ್ಯ. ಆತ್ಮನು ಉತ್ಪಾದ್ಯ ವಿಕಾರ್ಯ ಸಂಸ್ಕಾರ್ಯ ಆಪ್ಯ ಅನ್ನುವ ಯಾವುದೇ ಕರ್ಮದ ಫಲವಲ್ಲದರಿಂದಾಗಿ ಆತ್ಮನಲ್ಲಿ ಆತ್ಮನಿಗಾಗಿ ಮಾಡಬೇಕಾದ ಯಾವ ಕರ್ತವ್ಯಗಳು ಇಲ್ಲ. ಹೇಗಿದೆಯೋ ಹಾಗೆ ಅದನ್ನು ಸ್ಪಷ್ಟೀಕರಿಸಿಕೊಳ್ಳಬೇಕಾಗಿದೆ ವಿನಃ, ಹೇಗಿದೆಯೋ ಹಾಗೆ ಆತ್ಮನನ್ನು ಸ್ಪಷ್ಟೀಕರಿಸಿಕೊಳ್ಳಬೇಕಾಗಿದೆಯೇ ವಿನಃ ಮತ್ತೆ ಯಾವ ಪ್ರಯತ್ನವೂ ಬೇಕಾಗಿಲ್ಲ. ಶಾಂತಿ ಅಥವಾ ಮೋಕ್ಷ ನಾಸ್ತಿ ಕರ್ತವ್ಯ ಇತ್ಯರ್ಥ. ನ ಹಿ, ಏಕೆಂದರೆ ನಿತ್ಯ ಏಕ ಸ್ವಭಾವಸ್ಯ ಕೃತಂ ಕಿಂಚಿತ್ ಅರ್ಥವತ್ ಸ್ಯಾತ್ ನ ಕಿಂಚಿತ್ ಅರ್ಥವತ್ ಸ್ಯಾತ್. ಅವನು ನಿತ್ಯ ಏಕ ಸ್ವಭಾವದವನಾಗಿದ್ದರಿಂದಾಗಿ ಯಾವುದೇ ಪ್ರಕಾರವಾದಂತಹ ಕರ್ತವ್ಯ ಅರ್ಥ ಇಲ್ಲಿ ಬರುವುದಿಲ್ಲ. ಅದು ಅರ್ಥ ನ ಅರ್ಥವತ್ ಸ್ಯಾತ್, ಅದು ಸಾರ್ಥಕವಾಗೋದಿಲ್ಲ ಅಥವಾ ಅಂತ ಹೇಳಿಕೆಗಳು ನಿಲ್ಲೋದಿಲ್ಲ. ಏನೋ ಪ್ರಾರ್ಧವಶವಾಗಿ ಅನ್ಯಚ್ಛ ಪ್ರಾರ್ಧವಶವಾಗಿ ಅನ್ಯಚ್ಛ ಕರ್ಮಗಳ ವಶವಾಗಿ ಅಲ್ಪ ಸ್ವಲ್ಪ ಭಿಕ್ಷಾ ಇತ್ಯಾದಿ ಕರ್ಮಗಳು ತೊಡಗಿದ್ರು ಕೂಡ ಅದಕ್ಕೂ ಆತ್ಮನಿಗೂ ಯಾವ ಸಂಬಂಧ ಇಲ್ಲ. ಅನ್ಯಚ್ಛ ಹೆಲಿಕಾಪ್ಟರ್ಗೂ ಕೊಡ್ಬಹುದು, ಅನ್ಯಚ್ಛ ಪುಷ್ಪ ವಿಮಾನದಲ್ಲಿ ಕೊಡ್ಬಹುದು, ಅನ್ಯಚ್ಛ ಕಾರ್ನಲ್ಲಿ ಕೊಡ್ಬಹುದು, ಅನ್ಯಚ್ಛ ಸ್ವಾಮಿ ನಮ್ಮ ಜೊತೆ ಒಂದು ಸ್ವಲ್ಪ ನಮ್ಮ ಜೊತೆನೆ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಟ್ರಾವೆಲ್ ಮಾಡಿದ್ರು ಸ್ವಾಮಿ ನಮ್ಮ ಜೊತೆ ಒಂದ್ಸಲ ಬರಲ್ಲ ತಂದ್ರೆ ಏನ್ ಮಾಡಿಕಾಕು ನಡಿ ಅಂತ ಹೇಳ್ತಾರೆ. ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಏ ಹೋಗೋ ನಮ್ಮ ದುರ್ಗೆಲ್ಲ ಅದು ಅಲ್ಲ ಅಂತ ಇಷ್ಟು ಭೇದ ಮಾಡ್ತಾರೆ ಪೈಸ ಭಿನ್ನ ಭಿನ್ನ ಮಾಡ್ತಾರೆ. ಈ ಯಾವ ಹೆಸಿಟೇಷನ್ಸ್ ಇರೋದಿಲ್ಲ ಅವನಿಗೆ, ವಿಚಾರನೂ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವನು. ಎವ್ರಿ ವಾಕ್ ಆಫ್ ಲೈಫ್ ಹಿ ಲುಕ್ಸ್ ಇನ್ ಟು ಅನ್ಯಚ್ಛ ಪ್ರಾರಬ್ಧ, ಅಥವಾ ತನ್ನ ಪ್ರಾರಬ್ಧದಲ್ಲಿ ಬಂದಿದೆ ಅಂತ ತಿಳ್ಕೊತಾನೆ ಅಥವಾ ಇಲ್ಲಾಂದ್ರೆ ಅನ್ಯಚ್ಛ ಪ್ರಾರಬ್ಧ ಅಂತ ತಿಳ್ಕೊತಾನೆ ವಿನಃ ಅವುಗಳ ಬಗ್ಗೆ ತನ್ನ ಯಾವ ಜೋಡಣೆ ಜೋಡಿಸ್ಕೊಳ್ಳಿಕ್ ಹೋಗೋದು ಅಷ್ಟೇ ನೋಡ್ರಿ. ವಾ ಸೋ ಬಿಡುವಲ್ಲ ವೈಶಾರದ್ಯಂ ತು ವೈ ನಾಸ್ತಿ ಭೇದೇ ವಿಚರತಾಂ ಸದಾ ಭೇದ ನಿಮ್ನಾಃ ಪೃಥಗ್ವಾತ್ ವಿಭೇದ ನಿಮ್ನಾ ಪೃಥಗ್ವಾದಾಃ ಭೇದ ನಿಮ್ನಾಃ ಪೃಥಗ್ವಾದಾಃ ತಸ್ಮಾತ್ ತೇ ಕೃಪಣಾ ಸ್ಮೃತಾಃ. ದ್ವೈತಿಗಳೆಲ್ಲರನ್ನು ಕೃಪಣರು ಅಂತ ಕರೆದ್ಬಿಟ್ರು. ಎಷ್ಟು ಧೈರ್ಯ ಇರಬೇಕನ್ನು ವಿಚಾರ ಮಾಡಿದ್ರು ಗೌಡಪಾದರಿಗೆ ಕಾರಿಕಾರ್ಯ ವೈನಾಶಿಕರನ್ನು ಬಿಡಲಿಲ್ಲ, ವೈಶೇಷಿಕರನ್ನು ಬಿಡಲಿಲ್ಲ, ಸಾಂಖ್ಯರನ್ನ ಬಿಡಲಿಲ್ಲ, ಬೌದ್ಧರನ್ನ ಬಿಡಲಿಲ್ಲ, ಎಲ್ಲರನ್ನ ಸ್ಮ್ಯಾಶ್ ಮಾಡಿದ್ರು ಗೌಡಪಾದ. ಎಲ್ಲರೂ ಹೆಸಿಟೇಟ್ ಮಾಡೋರು, ಅವ್ರು ಇಷ್ಟು ಚಾಚಿದ ಕೂಡಲೇ ಭಗವತ್ಪಾದರು ಏನ್ ಮಾಡಿದ್ರು ಸರಿಯಾಗಿ ತಗೊಂಡ್ಬಿಟ್ರು ಕೈ. ಈ ಚಾನ್ಸ್ ಬಿಟ್ಕೊಟ್ರು, ಇನ್ನು ಮುಂದೆ ಬ್ರಹ್ಮಸೂತ್ರ ಚಾನ್ಸ್ ಇಲ್ಲ. ಇದು ಒಂದು ಭಾಷೆ ಉಳ್ಕೊಂಡದ್ ನೋಡಿ 356 ಏ ಯಥೋಕ್ತಂ ಪರಮಾರ್ಥ ತತ್ವಂ ಪ್ರತಿಪನ್ನಾಃ ಇವ ಅಕೃಪಣಾಃ ಲೋಕೀ ಕೃಪಣಾ ಇವ ಅನ್ಯೇ ಇತ್ಯಾಹ. ಈ ಪಾರಮಾರ್ಥಿಕ ತತ್ವವನ್ನ ಪರಮಾರ್ಥ ತತ್ವ ಪ್ರತಿಪನ್ನ ಯಾರು ಸುಸ್ಪಷ್ಟವಾಗಿ ತಿಳಿದಿದ್ದಾರೋ ತೇವ ಅವರು ಮಾತ್ರ ಅಕೃಪಣಾ, ಅವರ ಮುಖದಿಂದ ಮಾತ್ರ ಬರ್ತದೆ ಆ ಶಬ್ದ ಗ್ರೇಸ್ ಗ್ರೇಸ್ ಗ್ರೇಸ್. ಎಲ್ಲ ಮಾತ್ರ ಬಾಯಿಂದ ಆ ಶಬ್ದ ಬರುವುದಿಲ್ಲ. ಲೂಟ್ ಮೀ, ಏನಿದೆ ಎಲ್ಲ ತಗೊಳ್ರಿ ಗ್ರೇಸ್. ಮತ್ತು ಬಾಕಿಯವರು ಅಕೃಪಣಾಹ. ಬಾಕಿಯವರು ಕೃಪಣಾಹ. ಅದು ಯಾಕೆ ಅಂತ ಕೇಳಿದ್ರೆ ಈ ಶ್ಲೋಕ ಬಂದ್ರು ನಾನು ಓಂ ತತ್ಸ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ. ಓಂ ಜಯ ಶ್ರೀ ದಯಾನಂದ ಜೀ.